madam. Ramaswamy. Yes, madam. You must obey me, follow me. Krishna Swami. Yes, madam. Ramaswamy. Heli, madam. Kelasavenu na heluve. Yachara tappi niu nadedaga sambala. Krishna Swami, yeah, yeah. Rama Swami, kelasavannu madonave, kelasavannu madonave. ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ಹುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಖಾಯಂ ಮಾಡಿ ಸಾಕು, ಬರ್ತಿದ್ದೇಕಿಲ್ಲ. ಕೃಷ್ಣ ಸ್ವಾಮಿ, ರಾಮ ಸ್ವಾಮಿ, ಕೆಲಸವೇನು ನಾ ಹೇಳುವೆ. ಕೃಷ್ಣ ಸ್ವಾಮಿ, ರಾಮ ಸ್ವಾಮಿ, ಕೆಲಸವನ್ನು ಮಾಡೋಣವೇ, ಕೆಲಸವನ್ನು ಮಾಡೋಣವೇ. ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ತೀವಿ, ಚಿಗಟ ಗಿಗಟ ಏನೇ ಬಂದ್ರು ಬರ್ತು ಬಿಸಾಕ್ತೀವಿ. ಮಾಡೋ ಕೆಲಸ ನೋಡಿ ಆಮೇಲೆ ಮಾತನಾಡಿ, ನೀವೇ ಮೆಚ್ಚುವಂಥ ಜೋಡಿ ಗಿಲಾಡಿ ಜೋಡಿ. ಕೃಷ್ಣ ಸ್ವಾಮಿ, ರಾಮ ಸ್ವಾಮಿ, ಕೆಲಸವನ್ನು ಮಾಡೋಣವೇ. ಕೃಷ್ಣ ಸ್ವಾಮಿ, ರಾಮ ಸ್ವಾಮಿ, ಓ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ